6:51 ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ, ನಂತರ ಚಿತ್ರಗೀತೆಗಳನ್ನು ಆಲಿಸುವಿರಿ. 7:45 ಬದುಕೇ ಒಂದು ಯಜ್ಞ, ಈ ವಿಷಯವಾಗಿ ಮಾತನಾಡಲಿದ್ದಾರೆ ವಿದ್ವಾನ್ ಗಣಪತಿ ಭಟ್ ಕಿಬ್ಬಳ್ಳಿ. ಇದು ಮೈಸೂರು ಕೇಂದ್ರದ ಕಾರ್ಯಕ್ರಮ. ಈ ರಾತ್ರಿ 9:00 ಕನ್ನಡ ಭಾರತಿ. ಜೈನ ಮಹಾಪುರಾಣ ಕೃತಿಯ ಸಂಪಾದಕರಾದ ಡಾಕ್ಟರ್ ಕೆಇ ರಾಧಾಕೃಷ್ಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಪದ್ಮಿನಿ ನಾಗರಾಜು. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ.